ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮವನ್ನ ನೀವೆಲ್ಲ ಕೇಳ್ತಾ ಇದ್ದೀರಿ. ಮಾತಾಡೋದು ಒಂದು ಕಲೆ. ಯಸ್ ಫ್ರೆಂಡ್ಸ್, ಇಟ್ಸ್ ಆನ್ ಆರ್ಟ್. ನಾವೆಲ್ಲ ನಮ್ಮ ಜೀವನದಾಗ ದಿನಾಲೂ ಮಾತಾಡ್ತಾನ ಇರ್ತೇವಿ. ಮಾತನ್ನೋದು ಮನುಷ್ಯನಿಗೆ ಪ್ರಕೃತಿ ಕೊಟ್ಟಂತ ಒಂದು ವರ. ಮಾತಿನಿಂದಾನೇ ಭಾಷೆ ಯುಗಮ ಆಗೈತಿ. ಭಾಷೆ ಮನುಷ್ಯ ಮನುಷ್ಯನ ಮಧ್ಯೆ ಕೊಂಡಿಯಂಗ. ನಮ್ಮೊಳಗಿನ ವಿಚಾರ, ಭಾವನೆ, ಜ್ಞಾನ ಎಲ್ಲಾನು ಶೇರ್ ಮಾಡ್ಕೊಳಕ ಭಾಷೆ ಬೇಕು. ಆ ಭಾಷೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತಾ ಹೋಗ್ತದೆ. ನಾವು ನಮ್ಮ ಭಾಷೆಯನ್ನು ಕಲಿಯುವುದು ತಾಯಿಯಿಂದ. ಈ ಭಾಷೆಯನ್ನು ನಾವು ಮಾತೃಭಾಷೆ ಅಂತ ಕರಿತೇವೆ. ನಾವು ಬೆಳೀತಾ ಹೋದಂಗೆ, ಸ್ಕೂಲು ಕಾಲೇಜ್ಗಳಲ್ಲೆಲ್ಲ ಕಲಿತಾ ಹೋದಂಗೆ ಜನರೊಡನೆ ಬೆರಿತೇವೆ. ಹಂಗೆ ನಮ್ಮ ಭಾಷೆ ಕೂಡ ನಮ್ಮೊಳಗೆ ವಿಕಾಸ ಆಕ್ಕೋಂತ ಹೋಗ್ತದೆ. ಹಂಗೇನೆ ನಮ್ಮ ಮಾತು ಕೂಡ. ಈ ಬಗ್ಗೆ ಇನ್ನಷ್ಟು ಮಾತಾಡೋಣ ಈ ಟ್ರ್ಯಾಕ್ ಆದ್ಮೇಲೆ. ಈ ಭಾಷೆ ಹಾಗೆ ಕಲಿಯೋದಕ್ಕೆ ಓದೋದಕ್ಕೆ ಬಹಳ ಸುಲಭ, ಕೇಳೋದಕ್ಕೆ ತುಂಬಾ ಹಿತ, ಅಕ್ಷರವೂ ಅಷ್ಟೇ ನೋಡೋದಕ್ಕೆ ಒಳ್ಳೆ ಮುತ್ತಿನ ಮಣಿ ಪೋಣಿಸ್ದಾಗಿರುತ್ತೆ. ಯಾಕೆ ಹಾಗೆ ನೋಡ್ತಿದ್ದೆ? ನೀವು ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ರಿಯಲಿ ಸ್ವೀಟ್ ಲ್ಯಾಂಗ್ವೇಜ್, ಲೈಕ್ ಅ ಹನಿ. ಹನಿ ಹನಿ ಅಂದ್ರೆ ಕನ್ನಡದಲ್ಲಿ ಏನು ಗೊತ್ತಾ? ಏನು? ಜೇನು. ಜೇನು ಜೇನು. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ಕವಿನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ಸರಿ ಗಾಪದ ಸರಿದ ಸಾ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ. ಕವಿನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ. ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ. ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ. ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ಹಾ

ಮಾತಿನ ಜಾನ್ಮೆ ಎಷ್ಟು ಮುಖ್ಯ ಅಂತ ಆಶುಭಾಷಣ, ಚರ್ಚಾ ಸ್ಪರ್ಧೆ ಇದಷ್ಟು ಅಲ್ದ ಸಂದರ್ಶನದೊಳಗ ನಮ್ಮನ್ನ ನಾವು ತೊಡಗಿಸಿಕೊಂಡಾಗ ಅರಿವಿಗೆ ಬರ್ತದ. ಇಂಥ ಅವಕಾಶಗಳನ್ನ ಎಂದೂ ಮಿಸ್ ಮಾಡ್ಕೋಬಾರ್ದು. ಇದ್ರ ಜೊತೆಗೆ ನಾಲ್ಕು ಜನ ಸ್ನೇಹಿತರು ಸೇರ್ಕೊಂಡು ಒಂದ್ ಚಲೋ ವಿಷಯದ ಬಗ್ಗೆ ಅಕಾಡೆಮಿಕ್ ಚರ್ಚೆ ಮಾಡಿದ್ರಂತೂ ಭಾಷಾ ಕೌಶಲ್ಯ ಇನ್ನೂ ಹೆಚ್ಚಾಕೈತಿ. ಈಗ ಮಾತು ಯಾಕ ಸ್ವಲ್ಪ ಜಾಸ್ತಿ ಆದವು ಅನ್ಸ್ಲಿಕ್ಕತ್ತದ? ಬರ್ರಿ ಒಂದ್ ಹಾಡು ಕೇಳ್ಕೊಂಡು ಬರೋಣ. Thank you.

ಸದಾರಿ ತೋರೋ ಈ ರವಿಗೆ ನಮನ ನನ್ನ ನಮನ ಮಾತೊಂದು ಉಳಿದು ಹೋಗಿದೆ.